ಯಾರಾದ್ರೂ ಹಾಲು ಮತ್ತು ಮೊಸರು ತೆಗೆದುಕೊಳ್ಳಿದ್ರಿ ನಮ್ಮ ಏನ್ರಿವ ಈ ಓಣೆಗೆ ಯಾರೇ ಹಾಲ ಮೊಸರು ನೀವು ಕೊಡವ್ರಿ ನಾವು ಈ ಓಣೆಯಲ್ಲಿ ಯಾರು ತೆಗೆದುಕೊಳ್ಳಂತೆ ಕಾಣಲಿಲ್ಲ ಈ ಗಾಡಿ ಯಾರು ಕೊಡವ್ರಿ ಇಲ್ಲಿ ಉಂಬವ್ರು ಕಾಣ್ತಾರ ಈ ಓಣಿ ಹಾಳದ ಈ ಕಡೆಲ್ಲ ದೇಗಲ ಈ ಓಣಿ ಹಾಳದ ಈ ಕಡೆಲ್ಲ ದೇಗಲ ಆಗ್ಯದ ಏ ನೀ ಯಾರು ನೀ ಯಾರ ನೀ ಯಾರಂದೆ ನೀ ನಿಮ್ಮಿಬ್ಬರಿಗೆ ಆಧಾರ ಆಯ್ತು ಅಥವಾ ಇಲ್ಲೋ ಆಧಾರ್ ಕೇಳಿಕ್ ಬಂದ್ರಿ ಹ್ಞೂನ್ರಿ ಕಣ ಬಂದದ್ ಬಾಳ ಚಲೋ ಆತು ನಿನ್ನ ಮುಂದೆ ಕರೆ ಹೇಳ್ತೇನೆ ಕರೆನೆ ಹೇಳ್ರಿ ನಮ್ಗೆ ಆಧಾರ್ ತೆಪ್ಪೆ ಇವತ್ತಿಗೆ ಬರೋಬ್ಬರಿ ಆರು ದಿವಸ ಆತ ಆರು ದಿವಸ ಆತ್ರಿ ನೀವಳೆ ಅವಸರಲ್ಲೇ ಬಂದಿ ಅಕ್ಕ ನೀವಿಬ್ರೇನು ಆಧಾರ್ ತೆಪ್ಪಿ ನಮ್ಮನೆ ತಿರ್ಗಾಡ್ಲಕ್ ಹತ್ತಿರಲ್ಲ ತಿರ್ಗಾಡ್ಲಕ್ ಹತ್ತಿವು ನಿಮ್ಮನ್ನಿಬ್ರು ಕೂಡ್ಸಿ ನಮ್ಮನಿಬ್ರು ಕೂಡ್ಸಿ ಆಧಾರ್ ಕಚ್ಚಬೇಕಂತ ಏನು ಸುಡ್ಲಿ ತನ್ನ ಆಧಾರ ತನಗ ಗೊತ್ತಿಲ್ಲ ಮುಂದಿನ ಆಧಾರ ಕರ್ತ ಅಡ್ಡಾಡ್ತಾಳೆ ಹೋಗ್ಲಿ ಬಿಡ್ರಿ ಅಕ್ಕಿ ಮಾತು ತಗೊಂಡು ಏನ್ ಮಾಡ್ದತಿ ಮೊದಲು ನಿಮ್ಮ ನಾ ಕೇಳಿನಿ ಏನಂತ ತಾವ್ ಯಾರು ಅಂತ ಹಾಗಲ್ಲಮ್ಮ ನಿನ್ನ ನಾ ಕೇಳಿದಾಗದ ನನ್ನ ನೀವು ಕೇಳಿರಿ ಏನಂತ ನೀನ್ ಯಾರು ಇಲ್ಲ ಮೊದಲು ನಿನ್ನ ನಾ ಕೇಳಿ ನಾನು ಕೇಳಿದಾಗದಮ್ಮ ಇಲ್ಲಿ ಬಿಡು ಮೊದಲು ನಿನ್ನ ನಾ ಕೇಳಿ ನಾನು ಕೇಳಿನಮ್ಮ ಹೋಗ್ಲಿ ಬಿಡ್ರಿ ನನಗಂತಾರಲ್ರಿ ಏನಂತಾರ ದೂತೆ ದೂತಕ್ಕ ದೂತಕ ಶ್ರೀ ದೂತೆ ದೂತೆ ಅಂತಾರ ಏನು ನಿನಗೆ ದೂತೆ ದೂತೆ ಅಂತಾರ ಹಾ ಬಾಯ್ ಸುತ್ತಿದ್ದಾರು ದೂತೆ ಅಂತಾರ ಅಟ್ ಬಾಯ್ ಎಬ್ಬಿದ್ದಾರು ತೂತೆ ತೂತೆ ಅಂತಾರ ಹೋಗ್ಲಿ ಬಿಡ್ರಿ ನನಗೆ ದೂತೆ ದೂತೆ ಅಂತಾರ ನೀನು ಮುಂದಿನ ಮಾತಾಡ್ಸಿ ಹೋಗಿ ಕಾಣ್ತಿ ಅಲ್ಲವ ನನಗ್ ದೂತೆ ದೂತೆ ಅಂತಾರ ಅಂದ್ರ ಹೇಳ್ತೀರ ನೀವ್ಯಾರ ಹೇಳಂಗಿಲ್ಲ ಏನು ನಾನು ಹೇಳ್ಬೇಕ ಹೇಳಿಕೆ ಬೇಕಮ್ಮ ನೋಡಮ್ಮ ಏನಮ್ಮ ನನಗಾದ್ರು ತಮಗಾದ್ರು ರಾಧಿಕಾ ಮತ್ತು ರಾಧಿಕಾ ಅಂತ ನೋಡವ ಅವ್ವ ರಾಧಕ್ಕ ನಮ್ಗ ನಿಮ್ಮಂಗ ರಾಧಿಕಾ ಅನ್ನಂಗಿಲ್ರಿ ಮತ್ತೇನಂತಾರ ನಿಮ್ಮಂತ ರಾಧಿಕೆಯರ್ನ ಶೋಧ ಮಾಡುವಂತ ಶೋಧಕ್ಕ ಶೋಧಕ್ಕ ನಿಮ್ ಮ್ಯಾಲ ಗೋದವ್ವ ಗೋದಕ್ಕ ಗೋದವ್ವ ಗೋದಕ್ಕ ನೀ ನನ್ನ ಕೂಡ ಚೇಷ್ಟ ಮಾಡಬೇಡ ಚೇಷ್ಟ ಹೌದು ಯಾರ್ರಿ ನೀನು ಯಾರು ಕೂಡ ನನ್ನ ಕೂಡ ಏನ್ ಮಾಡೀನಿ ಚೇಷ್ಟ ಮಾಡಬೇಡಂದೆ ಏನಾದ ಒಳಕ್ಕೆ ಅಲ್ರಿ ನಿಮ್ಗೂ ನಾ ಚೇಷ್ಟ ಮಾಡ್ಬೇಕಾದ್ರ ನನಗ ನಿನಗ ಕೂಣ್ ಬೇಕಲ್ಲ ಇಲ್ಲ ಇಲ್ಲ ಪರಿಚಯ ಇರ್ಬೇಕಲ್ಲ ಗುರುತರ ಬೇಕಲ್ಲ ಅದು ಹೋಗ್ಲಿವ ನಾನ್ ನಿನ್ ಕೂಡೆ ನೀನು ನನ್ನ ಕೂಡೆ ಯಾವ್ದ್ರ ಸಂಧ್ಯಾಗ ಗುಣಗುಣ ಮಾತಾಡಿವನ ಏನಂತೀನಿ ಹೋಗ್ಲಿ ಬಿಡ್ರಿ ಚೇಷ್ಟ ಮಾಡುದು ಬೇಡ ಮತ್ ನಿಮ್ಗೇನಂತಾರ ಏನಂತಾರು ಹಾ ನೋಡಮ್ಮ ಏನಮ್ಮ ಗೌಳಿಗಿತ್ತಿ ಮತ್ತು ಗೌಳಿ ಗಿತ್ತಿ ಅಂತಾರ ನೋಡ ನನಗೂ ಅಂತಾರಲ್ರಿ ಏನಂತಾರ ಗಿತ್ತಿ ನಿಮ್ ಗಿತ್ತಿ ಅಂತಾರು ಹೌದಮ್ಮ ನೋಡ್ರಿ ಗಿತ್ತಿ ಒಳಗ ನಾವು ಮಾಹಿತಿ ಇಲ್ಲ ಮಾಹಿತಿ ಇಲ್ಲ ಹೌದು ಗಿತ್ತಿ ಒಳಗ ಅವ್ರು ಬಲ್ಲವರದಾರ ಬಲ್ಲವರಿದ್ದಾರೆ ಅವ್ರನ್ನ ಕರೆದು ಕೇಳೋನು ಅವ್ರನ್ನ ಕರೆದು ಕೇಳ್ತಲ್ಲ ಹೌದ್ರಿ ಏತಮ್ಮ ಯಾಕ್ರಿ ಗಿತ್ತಿ ಒಳಗ ಮಾಹಿತಿ ಅವ ನಿಮ್ಗ ರಗಡ ಮಾಹಿತಿ ಅದಾವ್ರಿ ಬಾಳ ಹೇಳೋದು ಬ್ಯಾಡ ಈ ಸ್ಥಾನದಾಗ ಒಂದ್ ಎರಡ್ ಮೂರ್ ಹೇಳಂದ್ರಿ ಮೊದಲು ಬಂದಾಕಿ ಮೊದಲು ಗಿತ್ತಿ ಮೊದಲು ಬರವ್ರ ಯಾರು ಹೊಸಮಾಲಿ ಗಿತ್ತಿ ಉಡಕ್ಕೆ ಹಾಕೊಂಡ್ ಬರ್ತಾರಲ್ರಿ ಗಂಡನ ಮನೆಗೆ ಅಂದ್ರೆ ಮದುವೆ ಆದ ಕೂಡಲೆ ಉಡಕ್ಕೆ ಹಾಕೊಂಡು ನಿನ್ ಗಂಡನ ಮನೆಗೆ ಬರ್ತಾರು ಬರ್ತಾರು ಅವ್ರಿಗೆ ಮೊದಲು ಗಿತ್ತಿರಂತಾರ ಚಾಜ್ ಗಿತ್ತಿ ಚಾರ್ಜ ಬಟ್ಟ ತಗೊಳ್ಳೋರಿಗೆ ಚಾರ್ಜ್ ಗಿತ್ತಿರಂತಾರ ಜೂಜ್ ಗಿತ್ತಿ ಹ್ಞೂ ಜೂದಾಟ ಆಡುವಂತವ್ರಿಗೆ ಜೂಜ್ ಗಿತ್ತಿರಂತಾರ ಕಳಸ ಗಿತ್ತಿ ಕಳಸ ಗಿತ್ತಿ ಅಂತಿರ್ತಾರ ಇರ್ತಾರಲ್ರಿ ಹೌದಲ್ಲ ಈ ಪೈಕಿ ನೀವು ಯಾವ ಗಿತ್ತಮ್ಮ ನೋಡಮ್ಮ ಇಂಥವ್ರು ನಾವಲ್ಲ ನೀವ್ ಇಂಥ ಗಿತ್ತಿ ಅಲ್ಲ ಅಲ್ಲಮ್ಮ ತಾವಂಥ ಗಿತ್ತಿ ಹಾಲು ಮೊಸರು ಮಾರ್ತಕ್ಕಂತ ಊಚ ಗೌಳಿ ಗಿತ್ತಿ ಅಂತಾರ ನೋಡ ಓಹೋ ಹುಚ್ಚ ಗೌಳಿ ಗಿತ್ತಿ ಏನಿತ್ತಿ ನೀನು ನೀವ್ ಅಂದ್ರೆ ಹುಚ್ಚ ಗೌಳಿ ಗಿತ್ತ ಹಾಗಲ್ಲ ನಾ ಹೇಳಿದ್ ಹುಚ್ಚಲ್ಲ ಮತ್ತೇನ್ರಿ ಊತ್ ಅಂದ್ರೇನು ಓಹೋ ಊತ್ ಅಂದ್ರಿ ನಮ್ಮ ಎಲ್ಲರಲ್ಲಿ ಹೆಚ್ಚಿನ ಕುಲದ ಗೌಳಿ ಗಿತ್ತಿ ಅಂತ ಹೇಳಿದೆ ಓ ಹೆಚ್ಚಿನ ಕುಲದ ಗೌಳಿ ಗಿತ್ತಿ ನೀ ಏನೇನ್ ತಂದೀವ ಯಾವ ಹೊತ್ತು ಎಲ್ಲ ತಂದ ನೋಡ ಯಾವ ಹೊತ್ತು ಎಲ್ಲ ಅಂದ್ರೇನ ರಾತ್ರಿ ಕುಡಿಸೇ ತಂದ್ರೇನು ಏನಂತ ನೀನು ಮತ್ ಯಾವ ಹೊತ್ತು ಎಲ್ಲ ಅಂದ್ರೇನು ಹಾಗಲ್ಲಮ್ಮ ಏನಮ್ಮ ಯಾವ ಹೊತ್ತು ಎಲ್ಲ ಅಂದ್ರೆ ಹಾಲು ಹಾಲು ಮೊಸರು ಮೊಸರು ಬೆಣ್ಣೆ ಬೆಣ್ಣೆ ಮಜ್ಜಿಗೆ ಮೊದಲ ತಂದ್ರಮ್ಮ ಅಬಾಬಾ ಗೌಳಗಿತ್ತಿ ಬಾಳ ಸಾವುಕಾರ್ತಿ ದೊಡ್ಡ ಶ್ರೀಮಂತ್ರಿ ನೀ ಮಾತ್ಯ ಮತ್ ಬಣ್ಣ ಅಂದ್ರ ಈ ಗೌಳಗಿತ್ತಿ ಬಾಳ ಸಾವುಕಾರ್ತಿ ದೊಡ್ಡ ಶ್ರೀಮಂತ್ರಿ ದೊಡ್ಡ ಶ್ರೀಮಂತಿ ಹಾ ಅದ ಹೆಂಗ ನೀವ್ ಅಣ್ಣಾಕ್ತಿರಲ್ಲ ಹಂಗ ನಿಮ್ದು ಮಂದಿ ಮ್ಯಾಗ ಬಾಳೆ ಹೌದ್ರಿ ಮೆಟ್ಕತ್ರಿ ಇರ್ಲಿಮ್ಮ ಅವನ್ನೆಲ್ಲ ತಂದ್ರಲ್ಲ ಹಾಲ ಮೊಸರ ಬೆಣ್ಣಿ ಮಜ್ಜಿಗೆ ಅವನ್ ಎಲ್ಲಿಟ್ಟು ಬಂದಿವ ನೋಡು ತಿಳಿಮೆಗದಾವ್ ನೋಡು ಅಯ್ಯೋ ಇವ್ಯಾರಿಗೆ ಹಾಕಾವ ಅಲ್ಲ ಸಭಾ ಸಾಕಷ್ಟು ಕುಡಿಯದ ಒಂದು ಬುಕ್ಸಿ ಹಾಲ ಮೊಸರು ತಂದಿರಿ ಯಾರಿಗೆ ಹಾಕ್ತಾವ್ರಿ ಮುಂದ್ ಕುಂತಾವ್ರು ಹೋಗ್ಲಿ ಹಿಂದ್ ಕುಂತಾವ್ರ ಕಣ್ಸಿದ್ರ ಆಗ್ಯಾವ ನಿನ್ ಹಾಲ ಮೊಸರ ಏನಂತ ಅನ್ನಕೇನಾಯ್ತು ಬಿಡ್ರಿ ಪಾತ್ರೆ ಎರಡ್ ಕಾಣಿಸ್ತಾವಲ್ಲ ಪಾತ್ರೆ ಎರಡ್ ಕರೆದವ ಎರಡಕ್ ತಂದಿವ ಒಂದ್ ತರ್ಬೇಕು ದೊಡ್ಡದು ಹಾಗಲ್ವ ಮತ್ತೇನಮ್ಮ ಮ್ಯಾಗಿನ ಪಾತ್ರೆಯಲ್ಲಿ ಆಕಳ ಹಾಲ ಅದ ಆಕಳ ಹಾಲ ಕೆಳಗಿನ ಪಾತ್ರೆಯಲ್ಲಿ ಹೆಮ್ಮೆ ಹೆಮ್ಮೆ ಎದ್ರು ಹೆಮ್ಮೆ ಅಂದೆ ನಾಲ್ಗೆ ತೆಲುಗುಂಬೆ ನಿಂದ ಏನ್ ಮಾತಾಡ್ತೀನಿ ಏನ್ ಮಾತಾಡ್ತೀನಿ ಮಾತಾಡ್ತೀನಿ ಸಿಟ್ಟಿ ಬರಕ್ ಹೋಗ್ಬೇಡ್ರಿ ನೋಡ್ರಿ ಬಾಳ ಮಂದಿ ಕೂತಾರ ಇಲ್ಲಿ ಅವ್ರ ಮುಂದೆ ಆಕಳ ಹಾಲ ಎಮ್ಮಿ ಹಾಲ ಅಂದ್ರ ಅವರು ತಗೋತಾರ ಮತ್ತೆ ನಾವು ಊಟ ಮಾಡ್ತೀವಿ ಅದೆಲ್ಲ ಬಿಟ್ಟು ಹೆಮ್ಮೆ ಅಂದ್ರೆ ಏನ ಹೆಮ್ಮೆ ಅಂದ್ರೆ ಸೊಕ್ಕು ಹೆಮ್ಮೆ ಅಂದ್ರೆ ಸೊಕ್ಕ ಅದನ್ನಾಕ ಈ ಸ್ಥಾನಕ್ಕ ಇಲ್ಲಿ ನೋಡ್ರಿ ಇಲ್ಲಿ ಸೊಕ್ಕ ನಡೆಯಂಗಿಲ್ಲ ಸೊಕ್ಕ ಬಂತಾರ ಬಿಕ್ಕಿ ಹೋಗುದಿಲ್ಲ ಹಾಗಲ್ಲಮ್ಮ ಕೆಳಗ್ ಹಾಕಿ ಅಂದ್ರೇನು ಭಗವಂತನ ಭಕ್ತಿ ಕಳ ಭಕ್ತಿ ಕಳ ಮೇಲಿಟ್ಟುಕೊಂಡು ಮೇಲಿಟ್ಟು ಈ ಊರ ಮೇಲೆ ಬಹಳ ಪ್ರೀತಿ ಪ್ರೀತಿ ವಿಶ್ವಾಸ ವಿಶ್ವಾಸ ನಂಬಿಕಿಟ್ಕೊಂಡು ಅಪ್ಪರ ಮಾಡ್ಲಿಕ್ಕೆ ಬಂದ ನೋಡಮ್ಮ. ಹೌದು ಅಮ್ಮ ಗೌಳಗಿತ್ತಿ ಯಾಕಮ್ಮ ಬಹಳ ಚಂದ ಹೇಳ್ರಿ ನೀವು. ಏನಂತ ನೋಡ್ರಿ, ಈ ಸ್ಥಾನಕ್ಕೆ ಬರ್ಬೇಕಾದ್ರೆ ನೀನು ಸೊಕ್ಕಿನಿಂದ ಬಂದಿಲ್ಲ, ಇಲ್ಲ ಇಲ್ಲ ಈ ಜನರ ಮೇಲೆ ಬಹಳ ಪ್ರೀತಿ ಪ್ರೀತಿ ನಂಬಿಕೆ ವಿಶ್ವಾಸ ಇತ್ತು ಮಾಡ್ಲಿಕ್ಕೆ ಬಂದ್ಲಿಕ್ಕೆ ಬಂದಮ್ಮ. ಬಹಳ ಚಲೋ ಅತ್ತಮ್ಮ, ಇನ್ನು ತಳ ಮಾಡೋದು ಬೇಡ, ಇಳಿಸಿ ವ್ಯಾಪಾರ ಮಾಡಿಸ್ತಾನ. ಇಳಿಸ್ತಿಲ್ಲ ಕರೆ, ಕರೆ ಸುಳ್ಳ ಬೇಡ, ಇಳಿಸ್ ವ್ಯಾಪಾರ ಮಾಡಿಸಿ ಬಿಡ್ತಾನ. ಹಾಗಲ್ವಾ, ಒಂದ್ ಸ್ವಲ್ಪ ಮದ್ದತ್ತ ಅದೇನು ಗೌಳಗಿತ್ತಿ, ಒಟ್ಟು ನಾ ಏನು ನಿನ್ಗೆ ಆಸರ ಆಗ್ಬೇಕು, ಆಸರ ಆಗ್ಬೇಕು, ಬಾಂಡಿ ಇಳಿಸ್ಲಿಕ್ಕೆ ಆಸರ, ಬಾಂಡಿ ಇಳಿಸ್ಲಿಕ್ಕೆ ಆಸರ, ನಾವು ನೀವು ಕುಡಿ ಇಳಿಸುನು ಇಳಿಸುನಲ್ಲಮ್ಮ. ಬಿಡ್ರಿ, ಅಲ್ಲ ಗಟ್ಟಿ ಹಿಡಿಬೇಕ, ಹಿಡ್ತಲ್ ನಂದು ಗಟ್ಟಿ ಐತಿ, ಇವತ್ತು ನನ್ನ ಮ್ಯಾಗ ಕೈ ಬಿಡಬೇಡ್ರಿ. ಬೇಡಮ್ಮ, ಇಬ್ರು ಕುಡಿ ಇಳಿಸುನು ಇಳಿಸುನು ಹೇಳ್ರಿ. ಅಲ್ಲ ಎಲ್ಲ ಬಾಂಡಿದ ಬಡ ಮಾಡ್ದ ಬಿಟ್ಟಲ್ಲ, ಬಡ ಬಡಿತು ಹೊಡೆದು ಆಗೋದ್ ಹೋಗೋದಾಡ್ರಿ, ಹಿತ್ತಿ ಬರಕ್ ಹೋಗ್ಬೇಡ್ರಿ. ಏನಿಲ್ಲ ಬಿಡ ಹೊಡಿತಿ ಹೊತ್ತು ನೀವು ಅಂದ್ರಿ, ಹೊಡೋದಾಗದ ಹೋಗೋದು ಹೊತ್ತ ಅನ್ನಿ ನೋಡಮ್ಮ. ಈ ಬಿಡ ಹೊಡಿತಿ ತಳ ಹೊಡಿತಿ ಅನ್ನೋ ಮಾತಿಗೆ ಬಲ್ಲಾರು ಮುತ್ತಿನಂತ ಮಾತು ಮಾತಾಡ್ಯಾರ. ಅಲ್ಲ ಹೆತ್ತದ ಮಾತಾಡ್ಯಾರಮ್ಮ. ಎಂಥದು ಜಾತ ಸಮರಣಂ ದ್ರೋಹಂ. ಈ ಬಹು ಕೊಡ್ಬೇಕಾದ್ರ ಗಟ್ಟುಳು ತಳ ಆಗ್ಲಿ ಗಟ್ಟುಳು ಬುಡ ಆಗ್ಲಿ ಯಾರು ತಂದಿಲ್ಲಮ್ಮ, ಯಾರು ತಂದಿಲ್ಲ. ಗೌಳಗಿತ್ತಿ ನಮ್ಮ ನಿಮ್ಮ ತಳಗಳು ಅಷ್ಟೇ ಅಲ್ಲ, ಈ ಕನ್ನಿಕಾನ ತಳಗಳೆಲ್ಲ ಇವು ಒಂದಿಲ್ಲ ಒಂದಿನ ಹೊಡೆದು ಹೋಗು ತಳನ ಇವು. ಹೋಗ್ಲಿ ಬಿಡಮ್ಮ, ಮತ್ ನಿಂದು ನಂದೇನು ನಿನ್ನ ತಳ ಕೇಳಿನ. ನನ್ನ ತಳ? ನನ್ನ ತಳ ಮೊದಲ ಬಾಯಿ ಬಿಟ್ಟದ. ಬಾಳ ಚಲೋ ಆಯ್ತಲ್ಲ, ನೀ ಊರಿಗೆ ಹಾಲು ಮೊಸರು ವ್ಯಾಪಾರ ಮಾಡಕ್ ಬಂದಿಯೋ, ನನ್ನ ತಳ ಆರತಿ ಮಾಡಕ್ ಬಂದಿಯೋ. ಹೋಗ್ಲಿ ಬಿಡಮ್ಮ, ನೀ ಇದ ಚೇಷ್ಟ ಹಚ್ಚಕ್ಕ ಏನ್ ನನ್ನ ಹಾಲು ಮೊಸರು ವ್ಯಾಪಾರ ಮಾಡಿಸ್ಕೊಡಾಕ. ಹೌದಲ್ರಿ, ನೀವು ಬಾಂಧಕುಲಿ ಹೇಳಿರಿ. ಏನಂತ ಚೇಷ್ಟ ಮಾಡೋದು ಬೇಡ, ಬೇಡ ಹಾಲು ಮೊಸರು ವ್ಯಾಪಾರ ಮಾಡಿಸ್ತಂತ ಹೇಳಿರಿ. ಹೌದಲ್ಲ, ವ್ಯಾಪಾರ ಮಾಡಿಸ್ತಾನ ಖರೇಮ್ಮ. ಆದ್ರ ಜನರು ಏನಂತಾರು ಹೇಳಿತಾರಮ್ಮ, ನಿಮ್ಮ ಹೈಂಡ್ ಬಂದ ಅಂತ ಎಲ್ಲ ಹೈಂಡ್ ಬಂದು ಎಂತದ್ದು ಮತ್ತು ಯಾತ್ರದು ಮತ್ತು ಯಾತ್ರದು ಇಲ್ಲಿಗೆ ತರ್ಬೇಕಾದ್ರೆ ಹೇಗೆ ತಂದಿ, ಇಲ್ಲಿಗೆ ತರ್ಬೇಕಾದ್ರೆ ನಾಳೆ ಹೇಗೆ ತಂದೆ. ಇಷ್ಟೆಲ್ಲ ಹೇಳಿದ್ರೆ ವ್ಯಾಪಾರ ಮಾಡಿಸ್ತಾನ, ವ್ಯಾಪಾರ ಮಾಡಿಸ್ಕೊಡ್ತಲ್ಲ ಹಾಗಾದ್ರೆ ಕೇಳಮ್ಮ ಎಂತದು. ಹಾಲ್ ತಂದ ಯಾರ ಕೊಂದು ಹಾದಿ ನಿಮ್ ಊರಿಗೆ ಅನ್ನಕೇನತ್ತಿ ಬಿಡ್ರಿ. ಈ ಹಾಲ್ ಅಂದ್ರೆ ಅಳ್ಳಕಾದು ಅಳ್ಳಕಾದು, ಇಂಥ ಅಳ್ಳಕನ ಬದುಕ ಈ ಊರಾಗ ಮಾರಂಗಿಲ್ಲ ನೋಡ್ರಿ. ಊರಿಗೆ ಅದ್ರಾಗ ಗಟ್ಟಿ ಅಂದ ಬೇಕು. ಗಟ್ಟಿ ಅಂದ್ರೇನು? ಅದ್ರಾಗ ಗಟ್ಟಿ ಅಂದ್ರೆ ಮೊಸರವ. ಮೊಸರ? ಮೊಸರ ಮೊಸರು ತಂದಿರಿ. ಗೌಳಗಿತ್ತಿ ಮೊಸರು ತಂದ ಮೇಲೆ ಬಾಳ ಚಲೋ ಇರ್ಬೇಕು. ಬಾಳ ಚಲೋ ಅದ. ಬಾಳ ಚಲೋ. ಹೌದು, ಬಾಳ ಚಲೋ ಇದ್ರೆ ನಾವು ತಗೊಳವ್ರಲ್ಲ. ಮತ್ತೇನ್ ಮಾಡಾರ ಹೆಂಗ ನೋಡ್ಕೋ ತಿಂದ್ರ ಅವ್ರು? ಯಾಕೆಂದ್ರೆ ನೋಡಿಲ್ಲ ತಗೊಳ್ಬೇಕು. ಹೋಗ್ಲಮ್ಮ, ಈ ಹಾಲ ಮೊಸರು ಅಂದ್ರ ಎರಡು ಅಳ್ಳಕಾದು. ಅಳ್ಳಕಾದು? ಹ್ಮ್. ಇಂಥ ಅಳಕನ ಬದುಕ ಈ ಊರಾಗ ಮಾರಂಗಿಲ್ಲ. ಮಾರಂಗಿಲ್ಲ. ಈ ಊರಿಗೆ ತುಟ್ಟಿ ದಿನಸನ ಬೇಕು. ತುಟ್ಟಿದ್ದಾದ್ರೇನು ಗುರ್ತಾಗಿಲ್ಲ? ಏನ್ ಗುರ್ತಾಗಿಲ್ಲಮ್ಮ? ತುಟ್ಟಿ ದಿನಸ ಅಂದ್ರೆ ಶ್ರೀಮಂತ ಊಟ ಮಾಡುದು. ಅಲ್ಲ, ಶ್ರೀಮಂತ ಊಟ ಮಾಡುದಂದ್ರೆ ಏನು? ಅದು ಗುರ್ತಾಗಿಲ್ಲ. ಏನ್ ಗುರ್ತಾಗಿಲ್ಲ? ಶ್ರೀಮಂತ ಊಟ ಮಾಡುದಂದ್ರ ಬೆಣ್ಣೆವ. ಬೆಣ್ಣೆ? ಬೆಣ್ಣೆ ಆದ್ರೂ ಅದ. ಬೆಣ್ಣೆನು ತಂದಿರಿ. ಹೌದಮ್ಮ. ಅಮ್ಮ, ಬೆಣ್ಣೆ ಹ್ಯಾಕ್ ಕಿಲೋ ಕೊಡ್ತೀರಿ? 200 ರೂಪಾಯಿ ಕಿಲೋ ಕೊಡ್ತಾ ಇದ್ದೀನಿ ನೋಡಮ್ಮ. ಅಬ್ಬಾ, 700 ರೂಪಾಯಿ ಒಂದ ಕಿಲೋ ಬೇನಿ ಇರ್ಲಿಮ್ಮ, ನಿನ್ನ ಮಾಲ್ ಅದ, ನೀ ಹೇಗಾದ್ರೂ ಕೊಡ್ಬಹುದು. ಆದ್ರೆ ನಾವೊಂದ್ ಮಾತು ಕೇಳ್ತೇನೆ. ನೋಡು ತಾಯಿ, ಇಲ್ಲಿ ಸಾಕಷ್ಟು ಸಭಾ ಕೂಡಿಯದ. ಈ ಸಭಾದಲ್ಲಿ ಎಲ್ಲಾ ಶ್ರೀಮಂತರು ಬಂದು ಕೂತಾರೇನು? ನೋಡ್ರಿ, ಸಭಾ ಅಂದ್ಮೇಲೆ ಇವತ್ತು ಶ್ರೀಮಂತರು ಬಂದು ಕೂತಾರ, ಬಡವರು ಬಂದಿದ್ದಾರ, ಮಧ್ಯಮ ಜನರು ಇದ್ದಾರೆ. ನೀ ಹೇಳುವಂತ ಬೇನಿ, 700 ರೂಪಾಯಿ ಒಂದ್ ಕಿಲೋ ಅಂತ ಹೇಳ್ತಿ ಅಂದ್ರೆ 700 ರೂಪಾಯಿ ಕೊಟ್ಟ ಉಣ್ಣುವಂತ ಶಕ್ತಿ ಸಾಮರ್ಥ್ಯ ಯಾರ್ಲಿರ್ತದ? ಯಾರ್ಲಿ ಇರುವಂತಿಲ್ಲ. ಅಂದ್ರೆ ನನ್ನ ಮಾತಿನ ಅರ್ಥ ಏನು? ಇವತ್ತು ನಮ್ ರಾಕೇಸ್ ಹೋಗ್ಬೇಕು. ಹ್ಮ್, ನಮಗ್ ಮಾಲ ನೋಡ್ರಿ ಬಹಳಷ್ಟು ಬರ್ಬೇಕು. ಬಡವ್ರ ಆಧಾರಿ ಅಗ್ಗದ ಬದುಕ ಅಂದ್ರೇನಮ್ಮ? ಅದು ಗೊತ್ತಿಲ್ಲ. ಏನ್ ಕೊಡ್ತಿಲ್ಲ ಅಮ್ಮ? ಅಗ್ಗದ ಬದುಕ ಅಂದ್ರ ಮಜ್ಜಿಗೆ ಮಜ್ಜಿಗೆ ಮಜ್ಜಿಗೆ ಆದ್ರೂ ಅವ ಮಜ್ಜಿಗೆ ಅವ ಮೊಸರ ಅಪ್ಪ ಮಜ್ಗವ ಅಂದ್ರ ಮೊಸರ ಅಪ್ಪ ಅಪ್ಪ ತಿನ್ನಿ ಬ್ಯಾಣಿ ಕಾಕ ತುಪ್ಪ ದೊಡಪ್ ದೊಡಪ್ ನಿನ್ನ ಹಾಲ ಸಿಗವ ನೀನ ಸಿಗವ ಸಿಕ್ಕ ಹೇಳಂಗ್ ಕೇಳವ ನೀನ್ ಹೋಗವ ಅಲ್ಲ ಬಾಳ ಚಂದ ಕೊಡ್ರಿ. ಹಿಂಗ ಐತ್ ಬಿಡ್ರಿ, ಹೋಗ್ಬಿಡ್ರಿ ಮಾ. ಇಷ್ಟೆಲ್ಲ ತಂದ್ರಲ್ಲ, ನಿಮ್ಮಲ್ಲಿ ಮಜ್ಜಿಗೆ ಅದಾವ ಅಂತ ಹೇಳ್ತೀನಿ. ನೀವು ಹೌದು, ನಿಮ್ಮಲ್ಲಿ ಮಜ್ಜಿಗೆ ಅಂತ ಹೌದಾವು ನೋಡವ್ವ? ನನ್ನಲ್ಲಿ ಮಜ್ಜಿಗೆ ಎರಡು ನಮೂನಿ ಇದಾವ. ಎರಡು ನಮೂನಿ ಮಜ್ಜಿಗೆ ಅಂದ್ರಿ? ಒಗ್ಗರಣೆ ಕೊಟ್ಟಂತ ಮಜ್ಜಿಗನದ ಮತ್ತು ಸಾದಾ ಮಜ್ಜಿಗೆ ಅದ್ರವ. ಓಹೋ, ಇವತ್ ನೀ ಸ್ಥಾನಕ್ಕ ಸಾದಾ ಮಜ್ಜಿಗೂ ತಂದಿರಿ, ಒಗ್ಗರಣೆ ಕೊಟ್ಟು ಮಜ್ಜಿಗೂ ತಂದಿರಿ. ಗೌಳಗಿತ್ತಿ, ಇವತ್ ನಿನ್ನೊಂದು ಕರೆ ಹೇಳ್ತೇನೆ. ನನಗ ಸಾದಾ ಮಜ್ಜಿಗೆ ಉಂಡು ಸಾಕಾಗ್ಯದ. ಹ್ಮ್, ಇವತ್ ನಾ ತಗೊಳ್ಳೋದಾದ್ರೆ ಒಗ್ಗರಣೆ ಕೊಟ್ಟು ಮಜ್ಜಿಗೂ ತಗೋತಾನ. ರೊಕ್ಕ ಕೊಡ ತಗೋತಿ ಬಿಡು, ಆದ್ರೆ ರೊಕ್ಕ ಕೊಡ್ಬೇಕಾದ್ರೆ ಹಂಗ ಕೊಡಂಗಿಲ್ಲ. ನಿಮ್ ಮಜ್ಜಿಗೂ ಒಗ್ಗರಣೆ ಏನ್ ಕೊಟ್ಟಿರಿ? ಏನ್ ಕೊಟ್ಟನು? ಸಾಹಿತ್ಯಗಳೇನು? ಸಾಹಿತ್ಯಗಳೇನು? ಯಾವ ರೀತಿ ಒಗ್ಗರಣೆ ಕೊಟ್ಟಿ? ಯಾವ ರೀತಿ ಒಗ್ಗರಣೆ ಕೊಟ್ಟನು? ಇದನ್ನೆಲ್ಲ ಹೇಳು, ಆಮೇಲೆ ರೊಕ್ಕ ಕೊಟ್ಟು ತಗೋತಿ. ನಾನೇ ನಮ್ದು ಹೇಳ್ಬೇಕಲ್ಲ. ಹೌದಮ್ಮ, ಹಾಗಾದ್ರೆ ಕೇಳಮ್ಮ. ವಾಗರ್ ಸಾಯ್ತಗಳು ಏನೇನು? ಯಾವ ರೀತಿ ವಾಗರ್ ಕೊಟ್ಟನು? ಈ ಮಜ್ಜಿಗ್ಯಾಗ ಹಿಂಗೆ ಮೊಸರನ್ನ ಗೆದ್ದು ಓಡಾಡ್ಲೇನು? ಹಾಗಲ್ಲ, ನಾ ಹೇಳು ಸಾಹಿತ್ಯಗಳೆಲ್ಲ ಅಂಗಡಿಯಲ್ಲಿ ಇರ್ತಾವ. ಅಂದ್ರೆ ಇದಕ್ಕೆ ಹಾಕು ಸಾಹಿತ್ಯಗಳೆಲ್ಲ ಅಂಗಡಿಯಲ್ಲಿ ಇರ್ತಾವ. ಅಂಗಡಿಯಾಗ ಮಾಡ್ತಾರನ್ರಿ? ಆಯ್ತು ಬಿಡಮ್ಮ, ಒಟ್ಟು ನನಗೆ ಈಗ ಏನ್ ಮಾಡಂದ್ರಿ? ವ್ಯಾಪಾರ ಮಾಡಿಸ್ಕೊಡಂದೆ. ಹೌದು, ನೀವು ಬಂದು ಬಾಳತ್ತ ವ್ಯಾಪಾರ ಮಾಡಿಸ್ತಾನ ಖರೆ. ಆದ್ರೆ ಜನರು ಏನಂತಾರು? ನಿಮ್ ಕೂಣ ಪರಿಚಯ ಅವ್ರಿಗಿಲ್ಲಂತ. ಅವ್ರಿಗಿಲ್ಲಂತ ಈಗ ಗೋಳಿಗಿತ್ತೆಲ್ಲ ಬಂದಾಳ ಖರೆ. ನನಗಂದ್ರ ಅವ್ರ ಜೊತೆ ಹಾಕಿ ಕೂಣ ಗುರ್ತ ಕೇಳ್ಕೊಂಡ್ ಬಾ, ನಾ ವ್ಯಾಪಾರ ಮಾಡ್ತೀವಂತ. ಏನು ನನ್ನ ಕುಣ ಗುರ್ತ ಹೇಳಬೇಕಮ್ಮ? ಹಾಗಾದ್ರೆ ಕೇಳಮ್ಮ, ಕುಣ ಗುರ್ತ ಹೇಳ್ತೀರಿ? ವ್ಯಾಪಾರ ಮಾಡಿಸ್ತೀನಿ. ಕೊಡಗೆ ಬಂದು ಬಂದು ಹಾಲು ಮೊಸರು ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ದಾನಮ್ಮ. ಹೌದು ನೋಡಮ್ಮ, ಗೌಳಗಿತ್ತಿ ಈ ಊರಂದ್ರ ದೊಡ್ಡ ಊರದ. ನೀ ಯಾವ ಓಣ್ಯಾಗಾರ ಬಂದು ಯಾವ ಹಾಲು ಮೊಸರು ಮಾಡ್ಕೊಂಡು ಹೋಗಿರ್ಬಹುದು ಅಂದ್ರ ಸದಾ ಕಾಲ ಯಾವಾಗ್ಲೂ ಈ ಊರಿಗೆ ಬರ್ತನ ಅನ್ನುವಂಗ ನೀ ಯಾರು ಕೂಣ ಕುರ್ತು ಹೇಳಿದಂಗ ಆತಿದ್ರಾಗ. ಈ ಊರಾಗ ನನಗೆ ಯಾರ್ದು ಕೂಣ ಇಲ್ಲ. ಕೂಣ ಇರ್ಲಿಕ್ಕಂದ್ರೆ ವ್ಯಾಪಾರ ಆಗುದಿಲ್ಲ. ಹೋಗ್ಲಿ ವಾ, ಒಬ್ರದ್ದು ಕೂಣ ಐತ್ ನೋಡ. ಈ ಸಭಾದಾಗ ಒಬ್ಬರು ಪರಿಚಯ ಅದ. ಅವ್ರು ಯಾರಮ್ಮ ನೋಡವ್ವ? ಒಬ್ರಂದ್ರೆ ಯಾರು? ಯಾರು? ಆ ಒಡೆಯ ಕುರುಗುಡ ಬಲಿಭೀಮನ ಸಾಕ್ಷಿಗೆ ಹೇಳ್ತಾ ಇದ್ದೇನಮ್ಮ. ಕಡೆಗೆ ಗ್ರಾಮಕ್ಕೆ ಬಂದು ಹಾಲು ಮೊಸರು ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ದೀನಮ್ಮ. ಅಮ್ಮ ಅಮ್ಮ ಗೌಳಗಿತ್ತಿ, ಎಂಥ ಮುತ್ತಿನಂತ ಮಾತು ಹೇಳಿದಮ್ಮ. ನೋಡ್ತಾಯಿ, ನೀನು ಕೂಣ ಗುರ್ತು ಹೇಳಿದಿ. ಹೌದು ಅಂದ್ರ ಸಾಕ್ರಿ ಹೇಳಿದಿ, ಆನಿ ಮಾಡಿ ಹೇಳಿದಿ. ಹೌದಮ್ಮ. ಎಂಥವ್ರದ್ದು? ಎಂಥವ್ರದಮ್ಮ? ಈ ಸಭಾದಾಗೂ ಯಾರ್ದು ಆನಿ ಮಾಡ್ಲಿಲ್ಲ. ಇಲ್ಲ ಇಲ್ಲ, ಮೇಲಾಗಿ ನನ್ನ ಆನಿನೂ ಮಾಡ್ಲಿಲ್ಲ. ಇಲ್ಲಮ್ಮ. ನೀವು ಆನಿ ಮಾಡಿದ ಎಂಥವ್ರದ್ದು? ಎಂಥವ್ರದಮ್ಮ? ಆ ಒಡಿಯಾ ಕುಲಗೂಡು ಬಲಭೀಮ. ಹೌದು ಅಂದ್ರೆ ಜಗತ್ತಿನಾಗ ಯಾರು ಪಾರಜಾತ ಮಾಡ್ತಾರ ನೋಡ, ಅಂಥ ಬಲಭೀಮನ ಧ್ಯಾನ ಮಾಡಿ ಆತನ ಸ್ತೋತ್ರ ಮಾಡಿ ಪಾರಜಾತ ಶುರು ಮಾಡ್ತಾರ. ಅಂಥ ಮಾರುತಿ ದೇವ್ರ ಆಣಿ ಮಾಡಿ ಅಂತ ಹೇಳ್ತಾರೆ. ಅಂದ್ಮೇಲೆ ನಿಮ್ ಹಾಲ ಮೊಸರು ವ್ಯಾಪಾರ ಮಾಡಿಸಿ ಕೊಡ್ತೇನೆ ಖರೆ, ಆದ್ರೆ ನಿಮ್ ಹಾಲ ಮೊಸರು ತಗೊಳ್ ಗಿರಾಕಿ ಬಹಳ ದೂರ ಅದಾವ. ಅದಕ್ಕೆ ನಿಂದೇನು ಇವತ್ತಿ ಇಲ್ಲಿ ಹಾಲ ಮೊಸರು ವ್ಯಾಪಾರ ಆಗುದಿಲ್ಲ. ನಿಮ್ ಮತ್ತೆ ಅವ್ರಿಗಾರ ಹೋಗ್ಬಿಡಮ್ಮ. ಎಷ್ಟೊತ್ತಿನ ಮಟ್ಟ ವ್ಯಾಪಾರ ಮಾಡಿಸ್ಕೊತಾನಂತ ನಿಂದ್ರಿಸ್ಕೊಂಡೆ ಇಲ್ಲಿ ನಿಂತಿ. ಆ ಮಾತ ಅಂದಾಕ ನಾನ ಅಲ್ರಿ. ಆ ಮಾತ ಅಂದಾಕಿ ನಿನ್ನ ಇದು ಖರೆ. ಈಗ ಹೋಗು ಹೋಗು ಅಂದ್ರ ಎಲ್ಲಿ ಹೋಗ್ಬೇಕು? ಎಂಥ ಮಾತ್ರ ಏನ್ ಮಾತಾಡ್ತೀರಿ ನೀವು? ಅಮ್ಮ ತಾವ ಯಾರು? ಯಾರಮ್ಮ? ಶೀಲವಂತ ಗವಳಿಯರ್. ಹೌದು. ತಮ್ಮ ಉದ್ಯೋಗ ಏನ್ರಿ? ಏನಮ್ಮ? ಹಾಲ ಮೊಸರು ಮಾಡಿದ್ರೆ ತಮ್ಮ ಕೆಲಸ. ಹೌದಲ್ಲ. ಯಾವ ಊರಿಗೆ ಹೋದ್ರ ಅಥವಾ ಯಾವ ಓಣಿಗೆ ಹೋದ್ರ ನಿಮ್ ಹಾಲ ಮೊಸರು ವ್ಯಾಪಾರ ಆಗ್ತದ? ಅಂತ ಠಿಕಾಣ ನಿಮ್ ಗುರ್ತ ಇರ್ತದ. ಹೌದು. ಅಂತ ಊರಿಗೆ ಹೋಗ್ರಿ, ನಿಮ್ ಹಾಲ ಮೊಸರು ಮಾಡ್ಕೊಂಡು ನಿಮ್ ಊರಿಗೆ ಹೋಗ್ರಿ. ದೂತೆ ಬರಬಿಲ್ಲಿ. ಯಾಕ್ರಿ? ಅಲ್ಲಿ ಬೆಳಕ್ ಕಾಣಿಸತ್ತೆ ಅವರದು. ಓಹೋ, ಅಲ್ಲಿ ಎತ್ತರ ಮೇಲೆ ಬೆಳಕ್ ಕಾಣಿಸಿದ್ರಿ? ಅಮ್ಮ ಅದೇ ನೋಡ್ರಿ ಗೋಕುಲ. ಅದೇನಮ್ಮ? ನಂದು ಗೋಕುಲ. ನೋಡ್ತಾಯಿ, ನಂದು ಗೋಕುಲ ಅಂದ್ರ ಅದೇ. ಅದೇ ಗೋಕುಲ ಅಂದ್ರ ಅದೇ ಆ ಪರಮಾತ್ಮ ಇರುವಂತ ಸ್ಥಾನ ಅಂದ್ರ ಅದೇ ಅಮ್ಮ. ಇರ್ಲಿವಾ, ಆ ಗೋಕುಲದಲ್ಲಿ ಓಣಗಳಿದ್ದಾವು? ಆ ಗೋಕುಲದಲ್ಲಿ ದಾವದ ಓಣಗಳ ಅಂದ್ರಿ. ಹೌದಮ್ಮ. ನೋಡ್ರಿ, ಇಲ್ಲಿದ್ದಂತೆ ಅಲ್ಲಿ ಅವ. ಇಲ್ಲಿದ್ದಂತೆ ಅಲ್ಲಂದ್ರ ಅಂದ್ರೆ ಬ್ರಾಹ್ಮಣ ಕ್ಷತ್ರಿ ವೈಶ್ಯ ಶೂದ್ರ ಈಗ ನಾಲ್ಕು ಜಾತಿ ಓಣಗಳವ. ಇರ್ಲವ, ಈ ನಾಲ್ಕು ಜಾತಿ ಓಣಿ ಪೈಕಿ ಯಾವ ಓಣಿಗೆ ಹೋದ್ರೆ ಅಪ್ಪಾರ ಆಯ್ತು? ಈಗ ಕೇಳ್ತೀರಿ ನೋಡ್ರಿ, ಈ ಮಾತ ಜಡ ಆಗ್ತದ. ಯಾಕಮ್ಮ? ಯಾಕಂದ್ರೆ ನೀವು ವಯಸ್ಸು ನಿನ್ನ ಮಗಳು. ಇವತ್ ನಾ ನಿನಗ ಅಲ್ಲಿ ಹೋಗಿ ಇಲ್ಲಿ ಹೋಗ ಅಂದ್ರು ಏನಂತ ತಪ್ಪಕತ್ತಿಲ್ಲ. ಹೋಗ್ಲಿ ಬಿಡಮ್ಮ, ಇವತ್ ನೀವರೇ ಎಲ್ಲಿ ಹೋಗ್ಬೇಕತ್ ಮಾಡ್ರಿ. ನಾನಾ? ಬ್ರಾಹ್ಮಣರ ಓಣಿಗೆ. ಹೌದಾ? ಒಳ್ಳೆ ಮೆತ್ತನೆ ಮೆತ್ತ ಹುಡುಕಿ ಅಲ್ಲ. ಯಾಕಮ್ಮ? ಹೊಲ ಮನೆ ಹೋಗಲಕ್ಕ ಹೈನ ಉಣ್ಣವ್ರು ಬ್ರಾಹ್ಮಣರ. ಹೌದು. ಏನ್ ಹೌದು ಅಲ್ಲ, ಬ್ರಾಹ್ಮಣ ಓಣಿಗೆ ಹಾಲು ಮೊಸರು ಮಾರು ಮಾರಿ ನಿಂದ. ನೋಡ್ರಿ, ಇಂಥ ಮಾರಿ ತಗೊಂಡ್ ಅವ್ರ ಓಣಿಗೆ ಹೋದ್ರ ನಿನ್ ಹಿಂಬರ್ಕಿ ಕಳಿಸ್ತಾರ. ಹಿಂಬರ್ಕಿ ಏನಂತ ನೀನು ಅಮ್ಮ? ಅಲ್ಲಿಗೆ ನೀವತ್ತು ಹೋಗ್ಬೇಕಾದ್ರ? ನಾವ್ ಹೋಗ್ಬೇಕಾದ್ರ ಅಂದ್ರೆ ಬ್ರಾಹ್ಮಣ ಓಣಿಗೆ ಹೋಗ್ಬೇಕಾದ್ರ ಒಳ್ಳೆ ಒಳ್ಳೆ ಶೃಂಗಾರ ಆಗಿ ಹೋಗ್ಬೇಕು. ಒಳ್ಳೆ ಒಳ್ಳೆ ಶೃಂಗಾರ ಅಂದ್ರೆ ಏನು? ಅಯ್ಯ, ರಗಡ್ ದೊಡ್ಡಕ್ಕೆ ಶೃಂಗಾರ ಗೊತ್ತಿಲ್ಲ ನಿನಗ? ಇಲ್ಲಮ್ಮ. ಶೃಂಗಾರ ಅಂದ್ರೆ ಏನು? ಏನು ಚಾಂದಾಗ ಹೋಗುದವ? ಚಂದ ಅಂದ್ರ ಚಂದ ಗೊತ್ತಿಲ್ಲ. ಇಲ್ಲಮ್ಮ. ಚಂದ ಅಂದ್ರೆ ಬೇಜಕ್ ಹೋಗುದು. ಬೇಷ್ ಅಂದ್ರ? ಬೇಷ್ ಅಂದ್ರೆ ಪಾಡಕ್ ಹೋಗುದು. ಹಗ ಮತ್ತ ಪಾಡ ಅಂದ್ರೆ ಹೆಂಗಾರ ಹೋಗ. ಹೆಂಗಾರ ಹೆಂಗ ಹೋಗ್ಲಿ? ಹೆಂಗಾರ ಅಂದ್ರೆ ದಂಗಿ ದಿಂಗಿ ದಂಗಿ ದಿಂಗಿ ಹೋಗ. ನೋಡಮ್ಮ, ನಿನ್ನ ಹಾಗೆ ದಂಗಿ ದಿಂಗಿ ಕುಣ್ಕೋತ ಹೋಗುದಲ್ಲ. ಹೋಗುವಂತಿಲ್ಲ. ಇಲ್ಲಮ್ಮ. ಹ್ಯಾಗ ಹೋಗ್ತೀರಿ? ಆ ಶೃಂಗಾರ ನನಗ್ ಗುರ್ತದ. ಗುರ್ತದ? ಹೌದು. ಹ್ಯಾಗ್ರಿ? ಬರ್ತೇರಿ ಬರ್ತೇರಿ ಪಿತಾಮಗಳು ಉಟ್ಟುಕೊಂಡು ಉಟ್ಟುಕೊಂಡು ಮಗ್ಗಿ ಪುಸವನ್ನು ತೊಟ್ಟುಕೊಂಡು ತೊಟ್ಟುಕೊಂಡು ಮತ್ತಷ್ಟು ಆಭರಣ ಹಾಕಿಕೊಂಡು ಹಾಕಿಕೊಂಡು ಆ ನನ್ನ ಭಗವಂತರ ನಾಮ ಸ್ಮರಣೆ ಮಾಡುತ್ತಾ ಎಲ್ಲರೂ ಕುಡ್ಕೊಂಡು ಹೋಗು ನೋಡ್ರಿ. ಅಮ್ಮ, ನಿನ್ನ ಮಾತು ಕರಿ ಅಂದ್ರೆ ಈಗ ಏನಿಲ್ಲ, ದಂಗಿ ದಿಂಗಿ ಮಾಡಿದ್ರೆ ಭಗವಂತನ ಆಶೀರ್ವಾದ ನಮಗೆ ಆಗುವಂತಿಲ್ಲ. ಆಗುವಂತಿಲ್ಲ. ಆತನ ಉಳಿಮೆ ನಮಗೆ ಆಗುವಂತಿಲ್ಲ. ನೀ ಹೇಳಿದಂತೆ ಆತನ ನಾಮಸ್ಮರಣೆ. ಹೌದು. ಆತನ ಧ್ಯಾನ ಮಾಡ್ತಾ ಹೋಗ್ಬೇಕಲ್ಲ. ನೀವು ಕೂಡ ಹೋಗೋಣ. ಕುಡ್ಕೊಂಡು ಹೋಗೋಣ. ನಾನು ಬರ್ಲಿವ? ನಡ್ರಿ ಹೋಗೋಣ. ನಡ್ರಿ ಹೋಗೋಣ. ಎಲ್ಲಾರು ಕೂಡ ಹೋಗೋಣ. ಚಂದ್ರ Thank you. ಇದುವರೆಗೂ ಬಯಲುಹೊಂಗಲದ ಮಲ್ಲವಾಬಿ ಮೇಗೇರಿ ಹಾಗೂ ಸಂಗಡಿಗರಿಂದ ಕೃಷ್ಣ ಪಾರಿಜಾತದ ಗೌಡಗೀತಿ ಸನ್ನಿವೇಶವನ್ನು ಕೇಳಿದ್ರಿ. ಈಗ ಕೇಳಿ ಕೃಷಿ ವಾರ್ತೆ. ಎತ್ತುಗಳು ಆರೋಗ್ಯದಿಂದ ಇದ್ದು ಕೃಷಿ ಕೆಲಸದಲ್ಲಿ ಉಪಯುಕ್ತವಾಗಿರಬೇಕಾದರೆ ಅವುಗಳಿಗೆ ಸರಿಯಾದ ಆಹಾರ ಒದಗಿಸುವುದು ಅತಿ ಅವಶ್ಯ. ಎತ್ತುಗಳಿಗೆ ಕೊಡುವ ಆಹಾರವನ್ನು ಮುಖ್ಯವಾಗಿ ಎರಡು ಭಾಗವಾಗಿ ವಿಂಗಡಿಸಬಹುದು. ಜೀವನಾಧಾರಕ ಆಹಾರ ಮತ್ತು ಕೆಲಸದ ಆಹಾರ. ಎತ್ತುಗಳಿಗೆ ಕೆಲಸವಿಲ್ಲದಾಗ ಅವುಗಳ ತೂಕ ಹೆಚ್ಚು ಕಡಿಮೆಯಾಗದಂತೆ ಕೇವಲ ಶರೀರದ ಪೋಷಣೆಯನ್ನು ಮಾಡಲು ಬೇಕಾಗುವ ಆಹಾರವನ್ನು ಜೀವನಾಧಾರಕ ಆಹಾರ ಅನ್ನುತ್ತಾರೆ. ಆಗ ಎತ್ತುಗಳು ಆರೋಗ್ಯವಾಗಿ ಬದುಕಲು ಸಾಧ್ಯವಾಗುತ್ತದೆ. ಒಂದು ದಿನಕ್ಕೆ ಒಂದು ಎತ್ತಿಗೆ ಹೊಟ್ಟೆ ತುಂಬುವಷ್ಟು ಒಣ ಅಥವಾ ಹಸಿರು ಮೇವನ್ನು ಕೊಡಬೇಕು. ಜೊತೆಗೆ ಅರ್ಧದಿಂದ ಒಂದು ಕಿಲೋಗ್ರಾಂನಷ್ಟು ಎತ್ತಿನ ದಾಣಿ ಮಿಶ್ರಣ ತಿನ್ನಿಸಬೇಕು. ಇನ್ನು ಎತ್ತುಗಳಿಗೆ ದುಡಿಯಲು ಬೇಕಾಗುವ ಶಕ್ತಿಗಾಗಿ ಹೊಟ್ಟೆ ತುಂಬ ಮೇವಿನ ಜೊತೆಗೆ ನಿಗದಿತ ಪ್ರಮಾಣದಲ್ಲಿ ದಾಣಿ ಮಿಶ್ರಣವನ್ನು ಎತ್ತುಗಳ ಕೆಲಸದ ಒತ್ತಡದ ಮೇರೆಗೆ ಕೊಡಬೇಕು. ಹಗುರು ಕೆಲಸಕ್ಕೆ ಅಂದರೆ 6 ಗಂಟೆ ಚಕಡಿ ಕೆಲಸ ಅಥವಾ 4 ಗಂಟೆ ರೆಂಟೆ ಹೊಡೆಯುವ ಕೆಲಸಕ್ಕೆ 1-1.5 ಕಿಲೋಗ್ರಾಂನಷ್ಟು ಕೊಡಬೇಕು. ಭಾರದ ಕೆಲಸಕ್ಕೆ ಅಂದರೆ 8 ಗಂಟೆ ಚಕಡಿ ಅಥವಾ 6 ಗಂಟೆ ರೆಂಟೆ ಹೊಡೆಯುವಂಥ ಕೆಲಸಕ್ಕೆ 1.5-2 ಕಿಲೋಗ್ರಾಂ ದಾಣಿ ಮಿಶ್ರಣವನ್ನು ಕೊಡಬೇಕಾಗುತ್ತದೆ. ದಾಣಿ ಮಿಶ್ರಣ ತಿನ್ನಿಸುವಾಗ ಕೆಲವೊಂದು ಅಂಶಗಳನ್ನು ಗಮನಿಸಬೇಕು. ಬೆಳಿಗ್ಗೆ ಎತ್ತುಗಳನ್ನು ಬೇಸಾಯಕ್ಕೆ ಹೂಡುವ 1 ಗಂಟೆ ಮುಂಚಿತವಾಗಿ ಸರಿಯಾಗಿ ನೆನೆಸಿದ ದಾಣಿ ಮಿಶ್ರಣ ತಿನ್ನಿಸಬೇಕು. ಪ್ರತಿಯೊಂದು ಎತ್ತಿಗೂ ಪ್ರತ್ಯೇಕವಾಗಿ ಅದರ ಅವಶ್ಯಕತೆಗೆ ಅನುಗುಣವಾಗಿ ತಿನ್ನಿಸಬೇಕು. ಆಹಾರವನ್ನು ಬದಲಾವಣೆ ಮಾಡೋದಾದಲ್ಲಿ ಅದನ್ನು ಕ್ರಮೇಣವಾಗಿ ಮಾಡ್ತಾ ಹೋಗಬೇಕು, ಇದ್ದಕ್ಕಿದ್ದಂತೆ ಬದಲಾಯಿಸಬಾರದು. ಎತ್ತುಗಳನ್ನು ಆರೋಗ್ಯವಾಗಿಡಲು ಅವುಗಳಿಗೆ ವಸತಿ ಸೌಕರ್ಯ ಒದಗಿಸಬೇಕು. ಎತ್ತಿನ ಮನೆ ಪೂರ್ವ ಪಶ್ಚಿಮ ದಿಕ್ಕಿಗೆ ಉದ್ದವಾಗಿದ್ದು ಗಾಳಿ ಮತ್ತು ಬೆಳಕಿನ ಪ್ರವೇಶ ಯಥೇಚ್ಛವಾಗಿರಬೇಕು. ಅಲ್ಲಿರುವ ಜಾನುವಾರುಗಳಿಗೆ ನಿಲ್ಲಲು ಮಲಗಲು ಸಾಕಷ್ಟು ಸ್ಥಳಾವಕಾಶ ಇರಬೇಕು. ಪ್ರತಿಯೊಂದು ಎತ್ತಿಗೆ ಸುಮಾರು 50 ಚದರ ಅಡಿ ಸ್ಥಳ ಬೇಕಾಗುತ್ತೆ. ತಮ್ಮಲ್ಲಿಯೇ ಸಿಗುವಂಥ ಕಡಿಮೆ ದರದ ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ಛಾವಣಿ ಹಾಕಬೇಕು ಅಥವಾ ಸಿಮೆಂಟ್ ತಗಡು ಕೂಡ ಬಳಸಬಹುದು. ಜಾಸ್ತಿ ಬೆಳೆದಂಥ ಗೊರಸುಗಳಿಂದ ಎತ್ತುಗಳಿಗೆ ಸರಿಯಾಗಿ ನಿಲ್ಲಲು ಹಾಗೂ ನಡೆಯಲು ಕಷ್ಟ ಆಗುತ್ತೆ. ಆದ್ದರಿಂದ ಹೆಚ್ಚಾಗಿ ಬೆಳೆದಂಥ ಗೊರಸುಗಳನ್ನು ಪರಿಣತರಿಂದ ಸಮವಾಗಿ ಕತ್ತರಿಸಬೇಕು. ಭೂಗುಣ ಮತ್ತು ಕೆಲಸಕ್ಕನುಸಾರವಾಗಿ ಎತ್ತಿನ ಪಾದಗಳ ನಾಲು ಸವಕಳಿ ನೋಡಿಕೊಂಡು ಮತ್ತೆ ಹೊಸ ನಾಲು ಬಡಿಸ್ತಿರಬೇಕು. ಎತ್ತುಗಳ ಆರೋಗ್ಯ ರಕ್ಷಣೆಯಲ್ಲಿ ಕೋಡು, ಹೆಗಲು ಮತ್ತು ಕಾಲುಗಳ ಕಾಳಜಿ ಬಹಳ ಮುಖ್ಯವಾದದ್ದು. ಖಿಲಾರಿ, ಹಳ್ಳಿಕಾರ್ನಂತಹ ಸ್ಥಳೀಯ ತಳಿಯ ಎತ್ತುಗಳ ಕೋಡುಗಳ ಬುಡದ ಹಿಂಬದಿಯಲ್ಲಿ ಹುಣ್ಣುಗಳಾಗುವುದು ಹೆಚ್ಚು. ದನಗಳ ಮೈ ತೊಳೆದ ಮೇಲೆ ಕೋಡು ಮತ್ತು ಹೆಗಲಿನ ನಡುವಿನ ಇಕ್ಕಟ್ಟಾದ ಸ್ಥಳದಲ್ಲಿ ತೇವ ಉಳಿಯದಂತೆ ಒರೆಸಿ ಸ್ವಚ್ಛಗೊಳಿಸಬೇಕು. ಇಲ್ಲದಿದ್ದರೆ ಹೊಲಸು ಸಂಗ್ರಹಗೊಂಡು ರೋಗಾಣುಗಳು ಬೆಳೆಯುತ್ತವೆ. ಕೋಡುಗಳನ್ನು ಚೂಪಾಗಿ ಕೆತ್ತಲೇಬೇಕು ಅಂತಿಲ್ಲ. ಕೆತ್ತುವಾಗ ಜಾಗರೂಕತೆ ವಹಿಸದೇ ಇದ್ದರೆ ಕೋಡುಗಳಿಗೆ ಹಾನಿಯಾಗಬಹುದು. ಪರಸ್ಪರ ಕಾದಾಟ ಹಾದಾಟಗಳಿಂದ ಇತರೆ ದನಗಳಿಗೆ ಅಥವಾ ಮನುಷ್ಯರಿಗೂ ಅಪಾಯ ಆಗಬಹುದು. ತುದಿಗಳಿಗೆ ಲೋಹದ ಕವಚ ಅಂದರೆ ಕೊಂಬೆಣಸು ತೊಡಿಸಿದರೆ ಬಿಸಿಲಿನಲ್ಲಿ ಹೆಚ್ಚು ಕಾಯದಂತೆ ಎಚ್ಚರ ವಹಿಸಬೇಕು. ಹಿಂಗಾಲಿನ ಹಿಂಬದಿ ತಂತುಗಟ್ಟಿ ಸ್ನಾಯುಗಳು ಕತ್ತರಿಸಿ ಗಾಯ ಆಗೋದನ್ನು ತಪ್ಪಿಸಲು ಹರಗುವಾಗ ಸಂಯಮ ಹಾಗೂ ತಾಳ್ಮೆಯಿಂದ ಎತ್ತುಗಳನ್ನು ನಿಯಂತ್ರಿಸಬೇಕು. ಕುಡ ತಗಲಿ ಗಾಯ ಆಗದ ಹಾಗೆ ಹಿಂಗಾಲಿನ ಹಿಂಭಾಗಕ್ಕೆ ರಕ್ಷಣೆ ಒದಗಿಸಬೇಕು. ಎತ್ತುಗಳನ್ನು ಸಾಂಕ್ರಾಮಿಕ ರೋಗಗಳಿಂದ ರಕ್ಷಿಸಲು ಪಶುವೈದ್ಯರ ಸಲಹೆ ಪಡೆದು ಸೂಕ್ತ ಕಾಲದಲ್ಲಿ ಲಸಿಕೆಗಳನ್ನು ಹಾಕಿಸಬೇಕು. ಪ್ರತಿದಿನ ಎತ್ತುಗಳ ಮೈಯನ್ನು ಬ್ರಷ್ನಿಂದ ಉಜ್ಜೋದರಿಂದ ರಕ್ತ ಸಂಚಾರ ಅಧಿಕಗೊಂಡು ಚರ್ಮದ ಆರೋಗ್ಯ ಸುಧಾರಿಸುತ್ತೆ. ಚರ್ಮ ರೋಗಗಳು ತಲೆದೋರುವುದಿಲ್ಲ. ದಣಿದ ದನಗಳಲ್ಲಿ ಲವಲವಿಕೆ ಹೆಚ್ಚುತ್ತೆ. ಅಲ್ಲದೆ ಉಣ್ಣೆ, ಚಿಗಟ, ಹೇನುಗಳಂತಹ ಬಾಹ್ಯ ಪರಾವಲಂಬಿಗಳು ಬೆಳೆಯೋದಿಲ್ಲ. ದುಡಿಮೆ ಇಲ್ಲದ ದಿನಗಳಲ್ಲೂ ಕೂಡ ಎತ್ತುಗಳಿಗೆ ನಿತ್ಯವೂ ನಿಯಮಿತವಾದ ಸೂಕ್ತ ವ್ಯಾಯಾಮ ನೀಡುತ್ತಿರಬೇಕು. ಬಹಳ ದಿನಗಳ ವಿಶ್ರಾಂತಿ ನಂತರ ಒಮ್ಮೆಲೆ ಹೆಚ್ಚು ಕೆಲಸ ನೀಡಿ ದುಡಿಸಿದಲ್ಲಿ ಎತ್ತುಗಳಲ್ಲಿ ಕೆಮ್ಮೂತ್ರ ಕಾಣಿಸಿಕೊಳ್ಳಬಹುದು. ಎತ್ತುಗಳನ್ನು ಕಟ್ಟುವ ಜಾಗ ಹೆಚ್ಚು ಬಿರುಸಾಗಿರಬಾರ್ದು. ಮೆತ್ತಗಾಗೋ ಹಾಗೆ ಹುಲ್ಲು ಇತ್ಯಾದಿ ಹಾಕಬೇಕು. ಒರಟು ಕಲ್ಲಿನ ಹಾಸಿಗೆ ಮೇಲೆ ಮಲಗಿ ಏಳುವ ಕೆಲ ಎತ್ತುಗಳಿಗೆ ವಿಶೇಷವಾಗಿ ಖಿಲಾರಿ, ಹಳ್ಳಿಕಾರ್ ತಳಿಯ ದನಗಳಲ್ಲಿ ದೊಡ್ಡ ಹುಣ್ಣು ತೊಂದರೆ ಕಂಡುಬರಬಹುದು. ಆದ್ದರಿಂದ ಎತ್ತುಗಳನ್ನು ನಾವು ಜಾಗರೂಕತೆಯಿಂದ ನೋಡಿಕೊಳ್ಳಬೇಕು. ಇದುವರೆಗೂ ಕೃಷಿ ವಾರ್ತೆ ಕೇಳಿದಿರಿ. ಈಗ ಬಸಲಿಂಗಯ್ಯ ಹಿರೇಮಠ ಅವರ ಏಕತಾರಿ ಪದಗಳನ್ನು ಆಲಿಸಿ. ಗುಬ್ಬಿಯೋದು ಗೂಡು ಕಟ್ಟ್ಯಾರೋ ಆ ಗೂಡಿನೊಳಗ ಜೀವ ಇಟ್ಟು ಎಲ್ಲಿಗೆ ಹೋಗ್ಯಾರೋ.